ಅಮನಸ್ತ್ವಾದ ಕುತಃ ತತ್ರ ಹಾನ ಉಪಾದಾನೇ. ಎಲ್ಲಿ ಮನಸ್ಸೇ ಮನಸ್ಸಿನ ವ್ಯವಹಾರ ಇಲ್ಲ ಅಲ್ಲಿ ವೃತ್ತಿಗಳ ಸಾಧ್ಯತೆ ಇಲ್ಲ. ಗಾಢ ನಿದ್ರೆಯಂತೆ ಮನಸ್ಸಿನ ವ್ಯವಹಾರ ಎಲ್ಲಿ ಇಲ್ಲ ಅಲ್ಲಿ ವೃತ್ತಿಗಳ ಪಾತ್ರ ಇಲ್ಲ. ವೃತ್ತಿಗಳ ಪಾತ್ರ ಇಲ್ಲದೆ ಹೋದರೆ ಸ್ವೀಕಾರ ಮಾಡೋದು ಯಾವುದು, ಉಪಾದಾನ ಕಳ್ಕೊಂಬುದು ಯಾವುದು, ಪಡ್ಕೊಂಬುದು ಇಲ್ಲ ಕಳ್ಕೊಂಬುದು ಇಲ್ಲ. ಹಾನ ಉಪಾದಾನೆ ಕುತಃ, ಕಳ್ಕೊಂಬೋದಾದ್ರೂ ಎಲ್ಲಿದೆ ಪಡ್ಕೊಂಬೋದಾದ್ರೂ ಎಲ್ಲಿದೆ? ಯದೈವ ಯದ್ಯೇವನ ಯದೈವ ಆತ್ಮ ಸತ್ಯಾನುಬೋಧ ಜಾತಃ ತದೈವ ಆತ್ಮ ಸಂಸ್ಥಂ ವಿಷಯ ಅಭಾವಾತ್ ಅಗ್ನಿ ಉಷ್ಣವತ್ ಆತ್ಮನ್ಯೇವ ಸ್ಥಿತಂ ಜ್ಞಾನಂ. ಯದಾ ಏವ ಯಾವ ಕ್ಷಣದಲ್ಲಿ ಆತ್ಮ ಸತ್ಯಾನುಬೋಧ ಆ ಆತ್ಮನು ನಾನು ಎನ್ನುವುದು ಸ್ಪಷ್ಟವಾಗುತ್ತದೆಯೋ ತದಾ ಏವ ಆ ಕ್ಷಣವೇ ಆತ್ಮನಿಗೆ ಬೇರೆ ಎಲ್ಲಿಯೂ ಸ್ಥಾನ ಇಲ್ಲ, ಆದ್ದರಿಂದ ಆತ್ಮ ಸಂಸ್ಥಂ. ಆನೆ ಇದ್ದರೆ ಆನೆ ವೃತ್ತಿ ಇದ್ದಾಗ ಆತ್ಮ ಆನೆ ಸ್ಥಂ ಆಪಲ್ ಸ್ಥಂ. ಘಟ ಇದ್ದಾಗ ಆತ್ಮ ಘಟದಲ್ಲಿರುತ್ತದೆ. ವೃತ್ತಿಗಳೇ ಇಲ್ಲದೆ ಇದ್ದಾಗ ಆತ್ಮ ಎಲ್ಲಿರುತ್ತದೆ? ಆತ್ಮ ಸಂಸ್ಥಂ. ಶ್ರವಣ ಮನನ ನಿಧಿಧ್ಯಾಸನ ಸಾಧನೆಯಲ್ಲಿ ಆತ್ಮ ಸತ್ಯ ಅನುಭೂತ ಆಗಿದ್ದಾದರೆ ತದಾ ಏವ ಆತ್ಮ ಸಂಸ್ಥಂ. ಏಕೆಂದರೆ ವಿಷಯ ಅಭಾವಾತ್, ಆತ್ಮ ಹೋಗಿ ಬೇರೆ ಎಲ್ಲೋ ನಿಲ್ಲಬೇಕೆಂದರೆ, ಆತ್ಮ ಎಲ್ಲಾದರೂ ಹೋಗಿ ನಿಂತ್ಕೋಬೇಕು ಅಂತಂದ್ರೆ ಆತ್ಮನ ಹೊರತು ಬರೆಸಿ ಅನ್ಯ ಯಾವ ವಿಷಯವೂ ಇಲ್ಲ. ವಿಷಯ ಅಭಾವಾತ್, ಹೇಗೆಂದರೆ ಅಗ್ನಿ ಉಷ್ಣವತ್, ಅಗ್ನಿಯ ಉಷ್ಣತೆ, ಅಗ್ನಿಯ ಉಷ್ಣತೆ ಉಷ್ಣತೆ ಉಷ್ಣತೆ ಜೊತೆಗಿರ್ತದೋ ಉಷ್ಣತೆ ಅಗ್ನಿಯ ಜೊತೆಗಿರ್ತದೋ? ಅಗ್ನಿಯ ಅಗ್ನಿಯ ಉಷ್ಣತೆ, ಆ ಉಷ್ಣತೆ ಉಷ್ಣತೆಯ ಜೊತೆ ಇರ್ತದೋ ಏನು ಅಗ್ನಿಯ ಜೊತೆ ಇರ್ತದೋ? ಅಗ್ನಿಯೇ ಉಷ್ಣ, ಉಷ್ಣವೇ ಅಗ್ನಿ. ತಂಪಗ್ನಿ ಸಿಗುವುದಿಲ್ಲ, ಕೋಲ್ಡ್ ಫೈರ್. ಹಾಗೆ ಇಲ್ಲಿ ಆತ್ಮನ ಇರುವಿಕೆ, ಇರುವಿಕೆಯೇ ಆತ್ಮ. ಅಗ್ನಿ ಉಷ್ಣವತ್ ಆತ್ಮನ್ಯೇವ ಸ್ಥಿತಂ ಜ್ಞಾನಂ. ಈಗ ಅದು ಆತ್ಮಜ್ಞಾನದ ಸ್ಥಿತಿ ಅಂದ್ರೆ ಹೇಗಿರ್ತದೆ, ಹೀಗಿರ್ತದಂತ ಒಂದ್ ಸೆಕೆಂಡ್ ನೋಡ್ರಿ. ವಿಷಯಗಳ ಜೊತೆ ಇರೋದು ಅಂದ್ರೆ ಏನು? ವಿಷಯಗಳಿಂದ ರಹಿತವಾಗಿರೋದು ಅಂದ್ರೆ ಏನು? ವಿಷಯಗಳನ್ನ ರಹಿತ ಮಾಡಿಕೊಂಡಿರೋದಾ, ವಿಷಯಗಳಿಂದ ದೂರ ಹೋಗಿ ಇರೋದಾ, ವಿಷಯಗಳಿಗೆ ಯಾವುದೇ ಅಸ್ತಿತ್ವವೇ ಇಲ್ಲ ಅನ್ನುವುದು ಸ್ಪಷ್ಟವಾದಾಗ ವಿಷಯಗಳಿಂದ ದೂರ ಆಗಲಿಕ್ಕೆ ಏನಾದರೂ ಕ್ರಿಯಾ ಇದೆಯಾ? ವಿವೇಕದಿಂದ ತ್ಯಜಿಸಲ್ಪಟ್ಟಿತು, ಅದೇ ಹೇಗೆ ಮಾಡೋದು? ವಿಷಯಗಳಿಗೆ ಅಸ್ತಿತ್ವವೇ ಇಲ್ಲ ಅನ್ನುವುದನ್ನು ಹೇಗೆ ಮಾಡೋದು ನೋಡು. ಅದರ ಕ್ಯಾರೆಕ್ಟರ್ಸ್ ನೋಡು, ಅದರ ಲಕ್ಷಣಗಳು ನೋಡು. ಸಮಯ ಮಿತಿಯಲ್ಲಿ ಇರೋದ್ರಿಂದ, ದೇಶದ ಮಿತಿಯಲ್ಲಿ ಇರೋದ್ರಿಂದ ವಿಕಾರಗಳಿಗೆ ಒಳಪಡ್ತಾ ಇರೋದ್ರಿಂದ ಅದು ಆತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅಂತಿಮ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಎ ಭಗವಾನ್ ವೃತ್ತಿ, ಕೋದಂಡ ಪಾಣಿ, ಕೋದಂಡ ರಾಮ ವೃತ್ತಿ, ಭಗವಾನ್ ವೃತ್ತಿ ಅಂತಿಮ ಸತ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷಣಿಕ ಮನನ ಇದು ಕ್ಷಣಿಕ. ಯಾವುದು ಕ್ಷಣಿಕವೋ ಇನ್ನೊಂದು ಕ್ಷಣದಲ್ಲಿ ಇಲ್ಲ ಅಂತ ಅರ್ಥ. ಆತ್ಮ ಇದ್ದು ಇಲ್ಲ ಇದ್ದು ಇಲ್ಲ ಅಂತ ಆಗೋದಿಲ್ಲ. ಆದ್ದರಿಂದ ಅದು ಸತ್ಯವಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದು ಆ ಅಂತಃಕರಣದ ವೃತ್ತಿಗಳೇನಿವೆಯೋ ಅವು ಸತ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದೊಂದು ಹಂತದಲ್ಲಿಯೂ ಕೂಡ ಅಂತಃಕರಣದ ನಿರಾಕರಣೆ, ವೃತ್ತಿಗಳ ನಿರಾಕರಣೆ, ವಿಷಯಗಳ ನಿರಾಕರಣೆ, ಈ ನಿರಾಕರಣೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಹೋದಂತೆ ಅಮನಸ್ಸಾಗಿ ಇದು ಮಾಡಿಕೊಳ್ಳೋದಲ್ಲ. ನೀವು ಮಾಡಿದ್ದೇನು ಅಲ್ಲಿ ಇರುವುದು ಬರೀ ತೋರಿಕೆ ಮಾತ್ರ ಅನ್ನೋದನ್ನ ಗುರುತಿಸಿದ್ದು. ಕ್ಷಣಿಕವಾದ ನಾಮರೂಪಗಳು ಅಂತ ಗುರುತಿಸಿದ್ದು. ಅಮನಸ್ಸನ್ನು ಮಾಡಲಿಲ್ಲ. ಚೆಂಬುನಲ್ಲಿ ನೀರಿದೆ, ನೀರು ರಹಿತ ಮಾಡಿಕ್ ಬರ್ತದೆ ಇಲ್ಲ, ಹೇಗೆ ಮಾಡೋದು? ನೀರು ರಹಿತ ಇದ್ರ ನೀರಿದೆ, ಈ ಚಂಬು ನೀರು, ಏನ್ ಮಾಡುದು? ಚಲೋ, ಇದು ವೃತ್ತಿ ಸಹಿತ ಇದೆ. ಈಗ ಹೇಗೆ ನೀರು ಸಹಿತ ಇದೆ ಹಾಗೆ ವೃತ್ತಿ ಸಹಿತ ಇದೆ. ಇದನ್ನು ವೃತ್ತಿ ರಹಿತ ಮಾಡ್ಬೇಕು, ಏನ್ ಮಾಡ್ಬೇಕು? ವೃತ್ತಿ ಚಲ್ಬೇಕು. ಚಲ್ಲಿಗೆ ಬರ್ತೇನೆ, ಚಲ್ಬೇಕಂದ್ರೆ ಮತ್ತೆ ಇದು ಮಾಡುವುದಲ್ಲ, ಇದು ವಿಚಾರದಿಂದಲೇ ತೆಗೆದಾಕ್ಬೇಕು. ಅವಿಚಾರದಿಂದಾಗಿ ಅಸ್ತಿತ್ವದಲ್ಲಿದೆ, ಸರಿಯಾದ ವಿಚಾರದಲ್ಲಿ ಅದು ಕಳ್ಕೋಬೇಕು, ಅದನ್ನು ಇಲ್ಲವಾಗಿಸ್ಕೋಬೇಕು. ಇಲ್ಲವಾಗಿಸಿಕೊಳ್ಳುವಿಕೆ ಭೌತಿಕವಾದ ಕ್ರಿಯೆ ಅಲ್ಲ, ಫಿಸಿಕಲ್ ಆಕ್ಟಿವಿಟಿ ಅಲ್ಲ. ಭೌತಿಕ ಕ್ರಿಯೆ ಅಂದ್ರೆ ಏನು? ಲಾಡು ಬಾಕ್ಸ್ ಇದೆ, 25 ಲಾಡು ಇವೆ, ಖಾಲಿ ಹೆಂಗ್ ಮಾಡೋದು? ಒಂದು ನೀವು ತಿನ್ರಿ, ಒಂದು ನೀವು ತಿನ್ರಿ, ಹೀಗೆ ಮಾಡುವುದನ್ನು ಲಾಡುಗಳೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದು ಲಾಡು ರಹಿತ ಆಗ್ತದ? ಲಾಡುಗಳು ಇಲ್ಲ ಅಂತ ತಿಳ್ಕೊಂಡ್ರೆ ಲಾಡು ರಹಿತ ಆಗ್ತದ? ಲಾಡು ರಹಿತ ಮಾಡೋದು ಬೇರೆ, ವೃತ್ತಿ ರಹಿತ ಮಾಡೋದು ಬೇರೆ. ವೃತ್ತಿ ಆರೋಪಿತ, ಇಲ್ಲದೇ ಇರುವುದನ್ನ ಇದೆ ಎಂದು ನೀನು ಭಾವಿಸ್ತೀಯ. ಎಲ್ಲಿದೆ ಹೇಳು ಘಟ? ಘಟ ಎಲ್ಲಿದೆ? ನಮ್ಮ ಭಾವನೆಯಲ್ಲಿದೆ. ಭಾವನೆಯಲ್ಲಿ ರೂಪುಗೊಂಡಿದೆ, ಭಾವನೆಯಲ್ಲಿ ಹೆಸರು ಪಡೆದಿದೆ, ಆರೋಪಿತ. ಘಟವು ಹೇಗೆ ಆರೋಪಿತವೋ, ಪಟವು ಹೇಗೆ ಆರೋಪಿತವೋ, ಪ್ರಪಂಚವೆಲ್ಲವೂ ಆರೋಪಿತ. ನೀವಿದನ್ನು ಸುಳ್ಳು ಮಾಡಬೇಕಾಗಿಲ್ಲ. ಆರೋಪಿತ ಅನ್ನುವ ಸ್ಪಷ್ಟವಾದ ಜ್ಞಾನದಲ್ಲಿಯೇ ಅದು ಸುಳ್ಳಾಗಿ ಹೋಗ್ತದೆ. ನಾವು ಸುಳ್ಳು ಮಾಡಬೇಕಾಗಿಲ್ಲ. ಸರ್ವ ವಿಕಾರಗಳಿಂದ ರಹಿತವಾದ ಆತ್ಮ ಆತ್ಮನಲ್ಲಿಯೇ ನಿಂತು ಬಿಡುತ್ತೀಗ. ಆತ್ಮನ್ಯೇವ ಸ್ಥಿತಂ ಜ್ಞಾನಂ, ಸ್ಪಷ್ಟವಾಗಿ ತಾನು ತನ್ನ ಸ್ವರೂಪದಲ್ಲಿಯೇ ನಿಂತಹ ಆ ಆತ್ಮನ ವಾಸ್ತವಿಕತೆ ಏನು? ಅಜಾತಿ. ಭಾಷ್ಯ ಅಜಾತಿ ಜಾತಿ ವರ್ಜಿತಂ ಸಮತಾಂ ಗತಂ ಪರಂ ಸಾಮ್ಯಂ ಆಪನ್ನಂ ಭವತಿ. ಜಾತಿ ವರ್ಜಿತಂ, ನಿಮ್ಮ ಇಂಗ್ಲಿಷ್ ಶಬ್ದ ಕಾಸ್ಟ್ ಅಲ್ಲ. ಯಾವ ಜಾತಿ ರೀ ನಿಮ್ದು? ನಿಮ್ಮ ಜಾಣದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಅದನ್ನು ಹುಚ್ಚರ ಜಾತಿ ಅಂತ ಹೇಳಿದ್ರು ನಾವು. ಅಷ್ಟೇ ಜಾತಿ ಅಂತ ಜಾತಿ. ಈ ಬಟ್ಟೆ ಹಾಕಿದ ಕ್ಷಣವೇ ಇರುವುದೊಂದೇ ಜಾತಿ ಅನ್ನೋದು ಸ್ಪಷ್ಟವಾಗಬೇಕು. ಅದು ಯಾವುದಂದ್ರೆ ಮಾನವ ಜಾತಿ. ಅಂತಹ ಈ ಬಟ್ಟೆ ಹಾಕಿದವರು ಎದುರಿಗೆ ಬಂದಾಗ, ಸ್ವಾಮಿಯವರೇ ನೀವು ಯಾವ ಜಾತಿಗೆ ಸೇರಿದವರು ಅಂತ ಕೇಳಿದ್ರೆ, ಸಾಮಾನ್ಯರ ಬುದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ? ಬಹಳ ದೊಡ್ಡ ಚಿಂತಾ ವಿಷಯ ಇದೆ. ಜಾತಿ ಹಣೆಪಟ್ಟಿ ಹಚ್ಚಿಕೊಂಡೇ ಇದ್ದಾರೆಲ್ಲರು. ಜ್ಞಾನದ ಸ್ಥಿತಿ ಹಾಗಲ್ಲ. ಅಜಾತಿ ಅಂದ್ರೇನು? ಅಜಾತಿ ಅಂದ್ರೆ ಜಾತಿ ವರ್ಜಿತಂ. ಸಮತಾಂ ಗತಂ, ಅಜಾತಿ ಅಂದ್ರೆ ಜನ್ಮರಹಿತವಾದದ್ದು. ಅರ್ಥಾತ್ ಆತ್ಮನಿಗೆ ಜನ್ಮ ಇಲ್ಲ. ಎಲ್ಲರಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನ ಸಾಮ್ಯವನ್ನ ಕಾಣುತ್ತಾನೆ. ಸಾಮ್ಯಂ ಆಪನ್ನಂ ಭವತಿ. ಎಲ್ಲ ಜೀವಭೂತ ರಾಶಿಗಳಲ್ಲಿ ಆತ್ಮನ ಸಮತ್ವವನ್ನು ಕಾಣುವವನೇ ಆತ್ಮಜ್ಞಾನ. ಯತ್ ಆದೌ ಪ್ರತಿಜ್ಞಾತಂ ಅತಃ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ. ಇದೇ ಎರಡನೇ ಮಂತ್ರದಲ್ಲಿ, ಮೂರನೇ ಭಾಗ ಎರಡನೇ ಮಂತ್ರದಲ್ಲಿ ನಾವು ಹೇಳಿದ್ದೀವಿ. ಅತಃ ವಕ್ಷ್ಯಾಮಿ, ಆ ಅಕಾರ್ಪಣ್ಯವಾದದ್ದು, ಅಜಾತಿಯಾದದ್ದು, ಎಲ್ಲೆಲ್ಲಿಯೂ ಸಮವಾಗಿದ್ದಂತ ತತ್ವವನ್ನು ಹೇಳಿದ್ದೆವು. ಹೌದೋ? ಆದವು ಪ್ರತಿಜ್ಞೆ ಆದ ಮುಂಚಿತವಾಗಿ ನಾವು ಪ್ರತಿಜ್ಞೆ ಮಾಡಿದಂತ ಹೇಳಿಕೊಡ್ತೀವಿ ಅಂತೇಳಿ ಈಗ ನಾವು ನಿಮಗೆ ಹೇಳಿಕೊಟ್ಟಾಯಿತು. ಇತಿ ಇದಂ ತತ್ ಉಪಪತ್ತಿತಃ ಶಾಸ್ತ್ರತಶ್ಚ ಉಕ್ತಂ ಉಪಸಂಹ್ರಿಯತೆ ಅಜಾತಿ ಸಮತಾಂ ಗತಂ ಇತಿ. ನಾವು ಮುಂಚಿತವಾಗಿ ವಕ್ಷ್ಯಾಮಿ ಹೇಳಿದ್ದೆವು, ಅಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ, ಇದನ್ನ ಸ್ಪಷ್ಟಪಡಿಸುತ್ತೇವೆ ಎಂದು ಈಗ ಅದನ್ನ ಸ್ಪಷ್ಟಪಡಿಸಿ ಆಯಿತು. ಹೇಗೆ? ಶಾಸ್ತ್ರತಶ್ಚ ಉಕ್ತಂ. ಶಾಸ್ತ್ರವು ಹೇಗೆ ಸ್ಪಷ್ಟಪಡಿಸಿದೆಯೋ, ತರ್ಕವು ಉಪಪತ್ತಿತ ಹೇಗೆ ತರ್ಕದಿಂದ ನಿರ್ಣಯಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ನಿಮಗೆ ಮಾಡಿ ಉಪಸಂಹಾರ ಮಾಡ್ತಾ ಇದ್ದೇವೆ. ಅಜಾತಿ ಸಮತಾಂಗತಂ ಅಂತ ನಾವು ಉಪಸಂಹಾರ ಮಾಡ್ತಾ ಇದ್ದೇವೆ. ಏತಸ್ಮಾತ್ ಆತ್ಮಸತ್ಯ ಅನುಬೋಧಾತ್ ಕಾರ್ಪಣ್ಯ ವಿಷಯಂ ಅನ್ಯತ್. ಇದು ಒಂದು ಹೊರತುಪಡಿಸಿ, ಆತ್ಮಜ್ಞಾನ ಒಂದು ಹೊರತುಪಡಿಸಿ ಬೇರೆ ಇನ್ನು ಯಾವುದೇ ಪ್ರವೃತ್ತಿ ಇದ್ದದ್ದಾದ್ರೆ, ಇನ್ನಾವುದೇ ಜ್ಞಾನವನ್ನ ನಾವು ಪಡಿಬೇಕು ಅಂತ ವಿಚಾರ ಮಾಡಿದ್ದಾದ್ರೆ ಅವು ಯಾವೂ ಕೂಡ ಅವು ಎಲ್ಲವೂ ಕೂಡ ಕಾರ್ಪಣ್ಯ ವಿಷಯ ಮಾನ್ಯತ, ಅವಷ್ಟು ಕಾರ್ಪಣ್ಯ ವಿಷಯಗಳಾಗುತ್ತವೆ. ಏನ್ ಮಾಡೋದ್ ಬಿಡ್ರಿ, ನಾವು ಅಟ್ಲೀಸ್ಟ್ ಇಲೆಕ್ಟ್ರಾನಿಕ್ ಕಲ್ತ್ರೆ ನಮಗ ಒಳ್ಳೆ ನೌಕರಿ ಸಿಗ್ತದೆ, ಒಳ್ಳೆ ನಾಲ್ಕು ಅಂಕ ಐದು ಅಂಕ ಸಂಬಳ ಸಿಗ್ತವೆ, ನಾವೇನಾಗೋಣ ಇಲೆಕ್ಟ್ರಾನಿಕ್ ಪಾಸ್ ಆಗ್ತೇವೆ. ಅನ್ಯತ್ ವಿಷಯ ಇರಲಿ ಬಿಡಿ ಸ್ವಾಮಿ, ಕಾರ್ಪಣ್ಯ ವಿಷಯ ಯಾಕೆ? ಎಷ್ಟು ಎಲೆಕ್ಟ್ರಾನಿಕ್ಸ್ ಕಲ್ತ್ರೆ ನಿನಗೆ ಉತ್ತಮವಾದಂತಹ ನೌಕರಿ ಸಿಕ್ತು ಅಥವಾ ಉತ್ತಮವಾದಂತಹ ಆದಾಯವನ್ನ ಮಾಡ್ಕೊಳಕ್ ಸಾಧ್ಯ ಇದೆ. ಅದು ಹಂಗೆ ಇಷ್ಟ ಅಂತ ಅಷ್ಟಂತ ಇಲ್ಲ ರೀ, ನಾವು ಎಷ್ಟು ಕಲ್ತೀವೋ ಅಷ್ಟು ಹೋಗಿ ದುಡಿಬಹುದು. ಹಾಗಾದ್ರೆ ಎಷ್ಟು ಕಲ್ತ್ರೆ ಒಳ್ಳೆ ದುಡಿಮೆ ಆಗ್ತದೆ. ಸೊ ಏನು ಈ ವಿಷಯಗಳಿವೆ, ವಿಷಯ ಜ್ಞಾನಗಳೇನಿವೆಯೋ, ವ್ಯಾವಹಾರಿಕವಾಗಿ ಯೂನಿವರ್ಸಿಟಿ ಜ್ಞಾನಗಳನ್ನು ಕರಿತೀವಿ, ವ್ಯಾವಹಾರಿಕವಾಗಿ ನಾವು ಏನು ಈ ಜ್ಞಾನಗಳನ್ನು ನಾವು ಕರಿತೀವಿ, ಇವಷ್ಟು ಎಷ್ಟು ಸೀಮಿತವಾಗಿವೆ ಅಂತಂದ್ರೆ ಇವು ನಮಗೆ ಕೊನೆ ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕ್ರೌಡಿಗೆ ಹೇಳ್ತಿರ್ತೇನೆ ಏನಂತೇಳಿ, ತಿಳಿಯೋದೆಲ್ಲ ತಿಳಿಯಿತು ಅಂತ ನಾವು ಕಾಲೇಜ್ ಹೋಗೋದ್ ಬಿಟ್ಟಿವೋ, ಎಷ್ಟಂತ ಕಲಿಯೋದು ಅಂತ ಬೇಸರಾಗಿ ಕಲಿಯೋದ್ ಬಿಟ್ಟಿವೋ, ಅಥವಾ ಕೈಲಿ ಆಗುದಿಲ್ಲ ಅಂತ ನಾವು ಕಾಲೇಜ್ ಹೋಗೋದ್ ಬಿಟ್ಟಿವೋ. ಅದ್ರ ಒಂದಂತೂ ಸತ್ಯ, ನಾ ಡಿಗ್ರಿ ಮುಗಿಸಿ ಬಿಟ್ನೋ, ಡಬಲ್ ಡಿಗ್ರಿ ಮುಗಿಸ್ಬಿಟ್ನೋ, ಪಿ ಎಚ್ ಡಿ ಮುಗಿಸ್ಬಿಟ್ನೋ, ಆದ್ರೆ ತಿಳ್ಕೊಂಬೋದು ಇನ್ನೂ ಬಾಕಿ ಜಾಸ್ತಿ ಹಾಗೆ ಉಳ್ಕೊಂಡೆ. ಇದು ವಿಷಯ ಜ್ಞಾನದ ಲಕ್ಷಣ. ಆತ್ಮಜ್ಞಾನದ ಲಕ್ಷಣ ಹಾಗಲ್ಲ, ಅದು ಪೂರ್ಣತ್ವ. ಹೀಗಾಗಿ ಇದು ಆತ್ಮಜ್ಞಾನ ಹೊರತುಪಡಿಸಿ ಉಳಿದ ಎಲ್ಲ ಜ್ಞಾನಗಳು ಕೂಡ ಕಾರ್ಪಣ್ಯ, ಅಪೂರ್ಣ, ಅತೃಪ್ತ. ಆದರೆ ಆ ಜ್ಞಾನವನ್ನು ಕೂಡ ಟೋಟಲಿ ಅಲುಗಳಲಿಕ್ಕಾಗುವುದಿಲ್ಲ. ವೇ ವಿದ್ಯೆ ವೇದಿತವ್ಯೇ ಪರಾಚ ಅಪರ, ಪಾರಮಾರ್ಥಿಕ ಜ್ಞಾನವೂ ಕೂಡ ನನಗೆ ಸೇರಿದ್ದೆ, ವ್ಯಾವಹಾರಿಕವಾದ ಜ್ಞಾನವೂ ಕೂಡ ನನಗೆ ಸೇರಿದ್ದೆ. ಒಂದನ್ನು ಪರಾವಿದ್ಯೆ ಎಂದು ಇನ್ನೊಂದನ್ನು ಅಪರಾವಿದ್ಯೆ ಎಂದು ಪರಿಗಣಿಸಲಾಗ್ತದೆ. ಏತಸ್ಮಾತ್ ಆತ್ಮಸತ್ಯಾನುಬೋಧಾತ್ ಕಾರ್ಪಣ್ಯ ವಿಷಯ ಮಾನ್ಯತ, ಬೇರೆ ಯಾವುದೇ ಇದ್ದರೂ ಕೂಡ ಅದು ಕೃಪಣ ವಿಷಯವೇ ವಿನಃ ಅದು ಪೂರ್ಣ ವಿಷಯ ಅಲ್ಲ. ಪೂರ್ಣಾತ್ಮ ಯಾವುದು? ಆತ್ಮ ಮಾತ್ರ ಪೂರ್ಣಾತ್ಮ. ಉದಾಹರಣೆಗೆ ಯೋ ವಾಯೇತದಕ್ಷರಂ ಗಾರ್ಗೀ ಅವಿದಿತ್ವಾ ಅಸ್ಮಾಲ್ಲೋಕಾತ್ ಪ್ರೀತಿ ಸ ಕೃಪಣಃ. ಅಲ್ಲ, ಬೃಹದಾರಣ್ಯಕದಲ್ಲಿ ಎಷ್ಟು ಚಂದ ಬಂದ್ಬಿಟ್ಟದ ಅದು ಏನು ಅಂತಂದ್ರೆ, ಏತದ ಅಕ್ಷರಂ, ಈಗ ನಾವು ಹೇಳಿಕೊಟ್ಟಂತಹ ಯಾವ ಈ ಅಕ್ಷರ ಬ್ರಹ್ಮ ಇದೆಯೋ, ಏ ಗಾರ್ಗಿ ಅವಿದಿತ್ವ ತಿಳಿಯದೇ ಅಸ್ಮಾ ಲೋಕಾತ್ ಪ್ರೀತಿ, ಈ ಲೋಕದಿಂದ ಹೊರಟೋಗ್ತಾರೋ ಸಹ ಕೃಪಣ. ಯಾರು ಕೃಪಣರು? ಜೀವಿತ ಸಮಯದಲ್ಲಿ ಈ ಜ್ಞಾನ ಪಡ್ಕೋಬೇಕಾದ್ದೇ ಶ್ರೇಯಸ್ಸು ಸಾಧನ. ಅವರು ಪ್ರೇಯಸ್ನ ಹಿಂದೆಗಳಿಗೆ ಹೋಗಿ ಕೃಪಣರು ಎಂದು ಸಿದ್ಧ ಮಾಡಿ ತೋರಿಸಿದ್ದಾರೆ. ತಿಳಿದು ತಿಳಿದು ಮತ್ತೆ ಮತ್ತೆ ಅದೇ ಅಪರಾಧವನ್ನು ಮಾಡ್ತಾರಲ್ಲ, ಆತ್ಮಘಾತುಕ ಮನುಜ. ಕೃಪಣರಷ್ಟೇ ಅಲ್ಲ, ಅವರ ಆತ್ಮಘಾತಕರು ಕೂಡ. ಇದು ನಮಗೆ ಕೊನೆ ಪೂರೈಸುವುದಿಲ್ಲ ಅಂತ ಗೊತ್ತಿದ್ದು ಮತ್ತು ಅದನ್ನ ಶ್ರೇಷ್ಠ ಅಂತ ಪ್ರಚಾರ ಮಾಡೋದು. ಇತಿ ಶ್ರುತಿ ಪ್ರಾಪ್ಯ ಏತತ್ ಸರ್ವಂ ಕೃತಕೃತ್ಯಃ ಬ್ರಾಹ್ಮಣಃ ಭವತಿ ಇತಿ ಅಭಿಪ್ರಾಯಃ. ಏತತ್ ಅಕ್ಷರಂ ಪ್ರಾಪ್ಯ, ಹೇಗಾಗಿ ಈ ಅಕ್ಷರ ಬ್ರಹ್ಮನನ್ನ ಒಂದು ವೇಳೆ ಹೊಂದಿದ್ದಾದರೆ ಅವನು ಕೃತಕೃತ್ಯನಾಗುತ್ತಾನೆ, ಅವನೇ ಬ್ರಾಹ್ಮಣ. ಬ್ರಹ್ಮನಲ್ಲಿ ನಿಂತವನು ಬ್ರಾಹ್ಮಣ. ಅದಕ್ಕೆ ಅವರು ಹೇಳ್ತಾರೆ, ನೀನು ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದದ ವ್ಯಾಖ್ಯಾನವನ್ನು ನೋಡು ಅಂತ ಹೇಳ್ತಾರೆ. ನೋಡುವ ಪೂರ್ವದಲ್ಲಿಯೇ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಬ್ರಹ್ಮನನ್ನ ತಿಳಿದವನು ಬ್ರಾಹ್ಮಣ, ಬ್ರಹ್ಮನನ್ನ ತಿಳಿಯುವ ಸಾಧನೆಯಲ್ಲಿ ತೊಡಗಿದವನು ಬ್ರಾಹ್ಮಣ, ಬ್ರಹ್ಮನನ್ನ ತಿಳಿಯಲಿಕ್ಕಾಗಿಯೇ ಹುಟ್ಟಿದವನು ಬ್ರಾಹ್ಮಣ. ಅಂದ್ರೆ ಬ್ರಾಹ್ಮಣರು ಹುಟ್ಟಿದ ಮೇಲೆ ಅವ್ರು ಏನ್ ಮಾಡ್ಬೇಕು, ಅವ್ರಿಗೇನೇನನ್ನ ತಿಳಿಲಿಕ್ಕೆ ಹೋದ್ರೆ ಹುಚ್ಚರು ಅಂತ ಕರೀತಾರೆ. ಅದೇ ಎಷ್ಟು ಚಂದದಂದ್ರೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ಕರ್ತವ್ಯ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ಮಂದಿಗೂ ಕರ್ತವ್ಯಗಳನ್ನು ಕೊಟ್ಟರು. ಅಧ್ಯಯನಂ ಪೈಸಾದೇದೋ, ಪೈಸಾದೇದೋ ಶೂದ್ರ. ಇನ್ ಎವ್ರಿ ವಾಕ್ ಆಫ್ ಅವರ್ ಲೈಫ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಪೂಜ್ಯ ಸ್ವಾಮೀಜಿ ದಿ ವೇ ಹೌ ಹಿ ಹ್ಯಾಸ್ ಬ್ರಾಟ್ ಅಸ್ ಅಪ್. ಯಾವ ಹಂತದಲ್ಲಿ ಯಾವುದೇ ಪ್ರಾಜೆಕ್ಟ್ನಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಾಮೀಜಿ ಕೊಡುವುದನ್ನ ಹಣದ ಅಳತೆಯಿಂದ ಅಳದೇ ಇಲ್ಲ. ಡೋಂಟ್ ಚಾರ್ಜ್ ಅಂತ ಹೇಳ್ತಿದ್ರು. ಲೆಟ್ ದಮ್ ಕಮ್, ಲೆಟ್ ದಮ್ ಲಿಸನ್, ಲೆಟ್ ದಮ್ ನೋ. ದಿ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ದಿ ನಾಲೆಜ್. You have invested your energy in the form of knowledge in everybody's heart. ಅದಕ್ಕೆ ಎಷ್ಟು ಲೆಕ್ಕ ಹಾಕಿದ್ರು ಕಡಿಮೆ, ಅದಕ್ಕೆ ಎಷ್ಟು ಎತ್ತ ಲೆಕ್ಕ ಹಾಕ್ತದೆ. ಜ್ಞಾನವನ್ನ ಅಳೆಯುವುದು ಉಂಟೆ ಹಣದಿಂದ, ಜ್ಞಾನವನ್ನ ತೂಗುವುದು ಉಂಟೆ ಐಶ್ವರ್ಯದಿಂದ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ವ್ಯವಹಾರದವರು, ಎನಿ ಪೇರೆಂಟ್, ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಎನಿ ಪೇರೆಂಟ್ ಈಸ್ ಟು ಗೆಟ್ ಚಿಲ್ಡ್ರನ್ ಎಜುಕೇಟೆಡ್. ಹೌದಲ್ಲ, ನಾವು ಎಲ್ಲ ಬರದೇ ಅಂತದ್ದು ಯಾವ್ದೊಂದು ವಾಕ್ಯ ಪೂಜೆ ಸ್ವಾಮಿ ಹೇಳುದು, ಟು ಗೆಟ್ ಎಜುಕೇಟೆಡ್. ಅದರಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಇನ್ನೊಂದು ಯಾವುದೂ ಅಲ್ಲ. ಇಂಡಸ್ಟ್ರಿ ಇನ್ವೆಸ್ಟ್ ಮಾಡ್ತೀನಿ, ಮಗನ ಕಾಲಕ್ಕೆ ಮಗನ ಕಾಲಕ್ಕೆ ಅದು ಭಾರಿ ಭರ್ಜರಿ ಆಗಿರುತ್ತದೆ ಅಂತ ನೀ ಇಂಡಸ್ಟ್ರಿ ಮಾಡಿಟ್ರೆ, ಮಗ ಇಂಡಸ್ಟ್ರಿ ಮಾರಿ ಕೈ ತೊಳ್ಕೊಂಡು ರಿಪೀಟ್ ಆಡಿ ಕುದುರೆ ರೇಸ್ ರೇಸ್ ಹೋಗಿ ಎಲ್ಲ ಕಳ್ಕೊಂಡ್ಬಿಡ್ತಾನೆ, ಏನ್ ಮಾಡ್ತಿ? ಜ್ಞಾನ ಹಂಗ ಮಾಡ್ತಾನೆ ನೋಡು. ರಿಪೀಟ್ ಆಟಕ್ಕೆ ಹಣನೇ ಹಸ್ತಾರ. ನಾಲ್ಕು ಮಂದಿ ಆಡ್ತಾ ಕೂತಿರ್ತಾರೆ, ಇಷ್ಟೇ ಸಿಗ್ಗಾವ್ದಾಗ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಒಬ್ಬ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಸುಂದರವಾದ ಬಂಗ್ಲೆ ಇರ್ತದೆ ಮುಂಬೈದು, ಆ ಬಂಗ್ಲೆನೂ ಕಳ್ಕೊಂಡ್ಬಿಡ್ತಾರೆ. ಆಟ ಹಚ್ಚಿದ್ರೆ ಅವ್ರು ಇಲ್ಲೇ ಇರ್ಬೇಕಂತೇನಿಲ್ಲ, ಕೆಟ್ಟ ಮುಖ ಮಾಡ್ಕೊಂಡು ಹೋಗಿ ಯಾರು ಬಂದು ಹೇಳ್ತಾರೆ, ಇದು ಟೇಬಲ್ ಸರಿ ಇಲ್ಲ ನಿಮಗೆ, ಬೇರೆ ಟೇಬಲ್ಗೆ ಹೋಗಿ ಅಲ್ಲಿ ನೀವು ಗೆಲ್ಲಬಹುದು. ಈ ಟೇಬಲ್ ಬಿಟ್ಟು ಏನ್ ಮಾಡ್ತಾನವ ಇನ್ನೊಂದು ಟೇಬಲ್ ಏನಿದ್ದಿದ್ದು ನಮ್ಮ ಹತ್ರ ಖಾಲಿ ಎಲ್ಲ ಎಲ್ಲ ಪ್ರಾಪರ್ಟಿ ಕೋಟ್ಯಾಧೀಶ ಎಲ್ಲ ಖಾಲಿ ಆಗಿದೆ. ಯೋಗೇಶ್ನ ಹತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಇಸ್ಕೊಂಡು ಮತ್ತೆ ಆಟ ಆಡಿಸ್ಕೊಂಡು ಮತ್ತೆ ಆಟ ಆಡಿಸ್ಕೊಂಡು ಆಟ ಆಡಿಸ್ಕೊಂಡು ಮಾಡ್ತಾನೆ. ಆಮೇಲೆ ಏನೇನೇನೇನೋ ಗೆದ್ಕೋತಾನೆ ಅವನು. ಅಟೆಂಡರ್ ಬಂದು ಹೇಳ್ತಾನೆ, ಅವ್ಕಾರ ಮುಂಬೈ ಬಂಗ್ಲೆ ಸುಟ್ಟು ಹೋಗ್ಯದ ಬೆಂಕಿ ಬಿತ್ತು. ಅವ್ನು ಹೋಗ್ತಾನೋ ಇಲ್ಲ ಏನ್ ಮಾಡ್ತಾನೆ ಬಗ್ಗೆ ಬಗ್ಗೆ ನಂದಲ್ಲ ಅಲ್ಲ. ಈಗ ಬಂಗ್ಲೆ ಇದ್ದಲ್ಲೇ ಅದ, ಇವನಿದ್ದಲ್ಲ ಇದ್ದಾನೆ, ಮೊದಲು ನಂದಾಗಿತ್ತು ಈಗ ನಂದಲ್ಲ, ಯಾವುದು ವ್ಯತ್ಯಾಸ ಅಷ್ಟೇ. ನಾನು ಅನ್ನೋದನ್ನ ಇಟ್ಟಿದ್ದ ನಂದು ಅಂತ ಆಗಿತ್ತು, ನಾನು ಅದನ್ನು ವಿಡ್ರಾ ಮಾಡ್ಕೊಂಡ ಅದು ನಂದಾಗ್ಲಿಲ್ಲ. ಎಲ್ಲಾನು ಅಷ್ಟೇ ಸ್ವಾಮಿ, ನಾನು ಅನ್ನೋದನ್ನ ಚಪ್ಪಳಿಯಾಗಿಡ್ತೀವಿ, ನನ್ನ ಚಪ್ಪಳಿ ಅಂತೀವಿ. ಇಲ್ಲೇನೋ ಅಷ್ಟೇ, ನಾನು ಅನ್ನೋದು ದೇಹದಾಗಿರ್ತೀವಿ, ನನ್ನ ದೇಹ ಈ, ನಾನು ಅನ್ನೋದು ಸುಖ ದುಃಖದಾಗಿರ್ತೀವಿ, ನಾ ಸುಖಿ ನಾ ದುಃಖಿ. ಮತ್ತೆ ಇಟ್ಟಂತ ನಾವು ಕಳ್ರು ವಾಪಸ್ ತೋಡಿಕೊ ಬರ್ತದೆ ನಮಗೆ. ಆತ್ಮವಿಚಾರ ಬಂದಾಗ ಮಾತ್ರ ಮಾಡಂಗಿಲ್ಲ ನಾವು. ಕಳ್ಳರ ಕಳ್ಳರು ಕದೀಮರು ರಿಯಲಿ ಇಟ್ಸ್ ಓನ್ಲಿ ಎ ಪ್ಲೇಸ್ಮೆಂಟ್ ಆಫ್ ಐ. ವಿಷಯಗಳು ಇದ್ರೆ ಹಾನ ಉಪಾದಾನ, ವಿಷಯಗಳಿಲ್ಲ ಆದ್ರೂ ಇವನು ಆತ್ಮ ವಿಚಾರಕ್ಕೆ ತಲೆ ಕೊಡುದಿಲ್ಲ ಅಂತಂದ್ರೆ ಇವನೊಂದು ತಕ್ರಪಣ ಇನ್ಯಾರು ಹಾಕಕ್ ಸಾಧ್ಯ. ಅದಕ್ಕೆ ಹೀಗಾಗಿ ಯಾವ ಕೃಪಣ ಮೂರ್ಖ ಹುಚ್ಚ ಈ ಜ್ಞಾನವನ್ನು ಪಡ್ಕೊಳ್ದನೆ ದೇಹವನ್ನು ಬಿಡ್ತಾನೆ ಅವನು ಮಹಾಕೃಪಣ. ಪಡ್ಕೊಂಡ್ರು ಅಂದ್ರೆ ಅವನೇ ಬ್ರಾಹ್ಮಣ. ಈ ಜ್ಞಾನವನ್ನು ಪಡ್ಕೊಂಡ ಅಂದ್ರೆ ಅವನು ಜ್ಞಾನಿ ಬ್ರಾಹ್ಮಣ. ಈ ಜ್ಞಾನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅವನು ಬ್ರಾಹ್ಮಣರ ಮನೆಯಲ್ಲಿ ಉತ್ತಮ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವನಂತ ಅಧಮ ನೀಚ ದುಷ್ಟ. ಪೂರಾ ಹಾನುಗಳು ಹಂಗದ ನೋಡ್ರಿ, ಪೂರಾ ಅಲ್ಲ ಇರ್ಲಿ, ಊರ್ ತುಂಬಾ ಹೊಲೆ ಅಂತಂದ ಎಂಥದ ಇಲ್ಲ ರೀ, ಎಂಥದ ಇಲ್ಲ. ಅವನಿನ್ನ ವೇದಂ ಭಟ್ಟ ಇಲ್ಲ ಬಿಡು, ಏ ಆಚಾರ ಏನ ಇವನ್ನೆಲ್ಲಾರು ಕರ್ಕೊಂಡ್ ಬಂದಿದ್ರು ಅವ್ರ ಮನೇಲಿ ಬಾಡಿಗಿದ್ದರು ವೇದಂ ಭಟ್ರು. ವೇದದ ಒಂದು ಅಕ್ಷರ ಗೊತ್ತಿಲ್ಲ ವೇದಂ ಭಟ್ಟ ಬೆತ್ತಂ ಭಟ್ಟ. ಈ ಇಷ್ಟು ಚಂದ ಹೇಳ್ತಾರ ನೋಡ್ರಿ ಭಗವತ್ಪಾದಾಚಾರ್ಯ, ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಏತ ಸರ್ವ ಕೃತಕೃತ್ಯ ಪ್ರಾಪ್ಯ ಏತತ್ ಸರ್ವ ಕೃತಕೃತ್ಯದ. ಇದೆಲ್ಲವನ್ನು ಯಾವನು ಪಡ್ಕೊಂಡಿದ್ದಾನೋ, ಯಾವನು ಜ್ಞಾನ ಹೊಂದಿದ್ದಾನೋ ಅವನು ಕೃತಕೃತ್ಯ, ಯಾವನು ಕೃತಕೃತ್ಯನೋ ಅವನು ಬ್ರಾಹ್ಮಣ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮನನ್ನ ತಿಳಿದವನು ಯಾರು ಅವನು ಬ್ರಾಹ್ಮಣ. ಬ್ರಹ್ಮನನ್ನ ತಿಳಿಯುವ ಪ್ರಯತ್ನ ಯಾವ ಮಾಡ್ತಾನೋ ಅವನು ಬ್ರಾಹ್ಮಣ. ಬ್ರಹ್ಮ ಜಿಜ್ಞಾಸದಲ್ಲಿ ಅವನು ತೊಡಗ್ತಾನೋ ಅವನು ಬ್ರಾಹ್ಮಣ. ಅದನ್ನು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಡ್ಬೇಕಾರೆ ಬ್ರಹ್ಮಜ್ಞಾನದ ಗುರುಕುಲದಲ್ಲಿ ಅವನಿದ್ದಾನೋ ಅವನು ಬ್ರಾಹ್ಮಣ. ಯಾವನು ಬರ್ತಾನೆ ಬರಲಿಲ್ಲ ನನ್ನ ಎದುರಿಗೆ, ನೀವು ಬ್ರಾಹ್ಮಣರಲ್ಲ ಅಂತ ಹೇಳಿ ನೋಡ ಹೇಳಿ ಉಳ್ಳಾಡಿಸ್ಬಿಡ್ತೇನೆ ನೋಡ್ರಿ. ಆಶ್ರಮ ಬಿಟ್ಟು ಓಡೋದಕ್ಕೆ ಆ ಮಟ್ಟಿಗೆ ಉಳ್ಳಾಡ್ತೇನೆ. ಅವ್ರ ಅರ್ಥ ತಿಳ್ಕೊ ಪ್ರಯತ್ನ ಯಾಕೆ ಮಾಡಿಲ್ಲ ಅಂದ್ರೆ, ಅವ್ರ ದೃಷ್ಟಿ ಬ್ರಾಹ್ಮಣ ಇದು ಜಾತಿ ಅಂತ ಕೂತ್ ಬಿಟ್ಟದೆ. ಈ ಕ್ಷತ್ರಿಯ ಅರ್ಥ ಯಾರು ತಿಳ್ಕೊಳಕ್ ಹೋಗ್ತಾರೆ, ಜಾತಿ ಅದೇ ನಾ ಕ್ಷತ್ರಿಯ ಬಂದು ಮುಗಿದೈತೆ. ಬ್ರಾಹ್ಮಣಾನಂತರ ವರ್ಣೆ ಅಮರಹ ಠಾಪ್ ರೂಪಾಯಾಮ್ ರೂಪಸಂಸರ್ಗಾತ್ ಪ್ರಚ್ಛನ್ನಾತ್ ಗೂಢಜಾತಕ ಸೋಪಿ ಕ್ಷತ್ರಿಯ ಇವ ಸ್ಯಾತ್ ಅಭಿಷೇಕೇ ಚ ವರ್ಜಿತಃ ಉಷ್ಣಶೌಕ್ತಿ ನೃಪಾತ್ ಅಪರಣೀತಾಯಾಮ್ ಕ್ಷತ್ರಿಯ. ಶಬ್ದ ಉತ್ಪತ್ತಿ ಅಲ್ಲದೆ ಕ್ಷತ್ರಾಂತಕ ಕ್ಷತ್ರಸವ ವೃಕ್ಷ ಕ್ಷತ್ರವೃಕ್ಷ ಇನ್ನು ಹೋಗ್ಬೇಕಂಗ ಕ್ಷತ್ರ ತ್ರಾಯತೆ ಕ್ಷತಸ್ತ್ರಾಯತೆ ಕ್ಷತಸ್ತ್ರಾಯತೆ ಸುಮ್ಮನೆ ಬರ್ಕೊಂಡಿರಿ ಕ್ಷತಸ್ತ್ರಾಯತೆ ಶತ್ರುಗಳಿಂದ ರಕ್ಷಿಸುವಿಕೆ ಕರ್ತರಿ ಪ್ರಯೋಗ ಯತ್ರ ಬ್ರಹ್ಮಚ ಕ್ಷತ್ರಂಚ ಸಮ್ಯಚೌ ಸಮ್ಯಂಚೌ ಸಮ್ಯಂಚೌ ಚರತಃ ಸಹ ಯಜುರ್ವೇದ 20ನೇ ಸಂಹಿತ ಯತ್ರ ಕ್ಷತ್ರಃ ತ್ರಾಯತೆ. ಈಗ ಭಾಷ್ಯ 198 ಯದ್ಯಪಿ ಇದಮಿತ್ತಂ ಪರಮಾರ್ಥ ತತ್ವಂ ಪಾರಮಾರ್ಥಿಕವಾದ ತತ್ವವು ಹೀಗೆಯೇ ಅನ್ನುವುದು ಅಂತಿಮ ಸತ್ಯವಾಗಿದ್ದರೆ ಅದು ಹೀಗೆ ಇದ್ದದ್ದೇ ಆಗಿದ್ದಾದರೆ ಅದು ಏನದು ಪರಮಾರ್ಥ ತತ್ವ ಅನ್ನುವಂಥದ್ದು ಈವರೆಗೂ ನಾವು ಹೇಳಿದಂತ ಇದು ಸ್ಪಷ್ಟವಾಗಿದ್ದೇ ಆದರೆ ಅಸ್ಪರ್ಶ ಯೋಗೋ ವೈ ನಾಮ ಅಸ್ಪರ್ಶ ಯೋಗೋ ವೈ ನಾಮ ದುರ್ದರ್ಶ ಸರ್ವ ಯೋಗಿ ಭಿ ದುರ್ದರ್ಶ ಸರ್ವ ಯೋಗಿ ಭಿ ಯೋಗಿನೋ ಭಿಭ್ಯತಿ ಹಸ್ಮಾತ್ ಯೋಗಿನೋ ಭಿಭ್ಯತಿ ಹಸ್ಮಾತ್ ಅಭಯೇ ಭಯ ದರ್ಶಿನಃ ಅಭಯೇ ಭಯ ದರ್ಶಿನಃ ಅಸ್ಪರ್ಶ ಯೋಗೋ ವೈ ನಾಮ ಅಸ್ಪರ್ಶ ಯೋಗೋ ವೈ ನಾಮ ದುರ್ದರ್ಶ ಸರ್ವ ಯೋಗಿ ಭಿ ದುರ್ದರ್ಶ ಸರ್ವ ಯೋಗಿ ಭಿ ಯೋಗಿನೋ ಭಿಭ್ಯತಿ ಹಸ್ಮಾತ್ ಯೋಗಿನೋ ಭಿಭ್ಯತಿ ಅಭಯೇ ಭಯದರ್ಶಿನಃ ವೈ ನಾಮ ಅಸ್ಪರ್ಶಯೋಗ ಸರ್ವಯೋಗಿ ವಿಹಿ ದುರ್ದರ್ಶ ಏಕೆಂದರೆ ಹಿ ಎಲ್ಲದ ಹೇಳ್ರಿ ಹಿ ಹ್ಯಸ್ಮಾತ್ ಹಿ ಏಕೆಂದರೆ ಅಭಯೇ ಭಯದರ್ಶಿನಃ ಯೋಗಿನಃ ಬಿಭ್ಯತಿ ಚಂದ. ಈ ಆತ್ಮಜ್ಞಾನವನ್ನು ಅಸ್ಪರ್ಶ ಯೋಗವೆಂದು ಪ್ರಸಿದ್ಧವಾಗಿದೆ. ಈ ಆತ್ಮಜ್ಞಾನವು ಅಸ್ಪರ್ಶ ಯೋಗವೆಂದು ಪ್ರಸಿದ್ಧವಾಗಿದೆ. ಸರ್ವಯೋಗಿ ಭಿ ದುರ್ದರ್ಶ ಬಹಳ ಕಷ್ಟದಿಂದ ಇದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ, ಇದನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಇದರ ಸ್ಪಷ್ಟತೆ ಬಹಳ ಕಷ್ಟದಿಂದ ಆಗುತ್ತದೆ. ಕಷ್ಟದಿಂದ ಆದರೂ ಚಿಂತೆ ಇಲ್ಲ, ಎಲ್ಲರೂ ಸಾಧನ ಮಾಡಬೇಕಲ್ಲ, ಯಾಕೆ ಮಾಡಬಾರ್ದು ಇದನ್ನು? ಈ ಏಕೆಂದರೆ ಅಭಯೇ ಭಯದರ್ಶನ ಯೋಗಿನ ಬಿಭ್ಯತಿ. ಅಭಯದಲ್ಲಿ ಭಯವನ್ನ ಕಾಣ್ತಾರೆ, ಅಭಯದಲ್ಲಿ ಭಯವನ್ನ ಕಾಣ್ತಾರೆ. ಹೆಚ್ಚಿನ ಮಟ್ಟದಲ್ಲಿ ದೇವರ ಪೂಜೆ ಯಾಕೆ ಮಾಡ್ತಾರೆ ಅಂದ್ರೆ ಭಯದಿಂದ ಮಾಡ್ತಾರೆ. ಈ ಮಕ್ಕಳಿಗೆ ನಾವು ಹೇಳ್ತಾನೆ, ಹೂಗಡಪ್ಪ ದೇವ್ರ ಸಿಟ್ಟಿಗೆ ಆ ಮಕ್ಕಳ ತರ ಕೂಡ್ಬಿಡ್ತದೆ. ಸಿಟ್ಟಿನ ದೇವರು, ಉಗ್ರ ದೇವರು, ಇನ್ನೊಂದು ತಾಯಿ ಹೇಳ್ಕೊಡ್ತಾರೆ. ಹೋಗಿ ಕೇಳ್ಕೊ ದೇವ್ರ ಹತ್ರ, ನಾಲ್ಕು ಚಾಕ್ಲೇಟ್ ಬೇಕು ಅಂತೀವಿ, ದೇವ್ರು ಕೊಡ್ತಾನ. ಆ ಮಗು ಏನ್ ಕಾಣ್ತದೆ, ಕೊಡೋ ದೇವ್ರು ಸಿಟ್ಟಿಗೆಳೋ ದೇವ್ರು. ಏ ಹಂಗೆಲ್ಲ ಮಾಡಿದ್ರೆ ದೇವ್ರು ಕಸ್ಕೊಂಡ್ಬಿಡ್ತಾನೆ, ಕಸ್ಕೊಂಬೋದು. ಎಷ್ಟು ತಾಯಂದ್ರ ಮಕ್ಕಳಿಗೆ ಹಿಂಗೆ ಹೇಳ್ಕೊಟ್ಟು, ಆ ಭಗವಂತ ಅಂದ್ರೆ ಪರಮಾತ್ಮ ಅಂದ್ರೆ ಯಾರು ಅಂದ್ರೆ ಭಯಗ್ರಸ್ತವಾದಂತ ಒಂದು ವಿಶಿಷ್ಟವಾದ ಶಕ್ತಿ. ಆರು ವಿಶಿಷ್ಟವಾದ ಶಕ್ತಿ ಭಯಗ್ರಸ್ತ. ಅದಕ್ಕೆ ಹೇಳ್ತಾರೆ ಭಯದರ್ಶಿನ ಅಭಯೇ. ಅವನು ನೋಡಿದ್ರೆ ಭಗವಂತ ಪರಮಾರ್ಥಕ ಬ್ರಹ್ಮ ಅಭಯ, ಇವ್ರು ನೋಡೋದೇನಂದ್ರೆ ಭಯ. ಮತ್ತೆ ಇನ್ನೊಂದೇನಂದ್ರೆ ಬಿಭ್ಯತಿ, ಇದ್ದುದ್ದು ಕಳೆದು ಹೋದ್ರೆ ಹೆಂಗ್ ಮಾಡೋದಪ್ಪ, ನೌಕರಿ ಅದ, ಸಂಬಳದ, ಟಿವಿ ಅದ, ಮೊಬೈಲ್ ಅದ, ಇವೆಲ್ಲ ಕಳೆದೋದ್ರೆ, ನೌಕರಿ ಹೊರಟೋದ್ರೆ, ನೆನಪದ ಒಂದೆರಡು ಹೂ ಎಷ್ಟು ಬರೋಣ ಅಂತ ದೇವರಿಗೆ. ಆದ್ರೆ ಇದನ್ನ ರಕ್ಷಣೆ ಮಾಡಿ, ಸೊ ಹೀಗಾಗಿ ಅವರಿಗೆ ತಿಳ್ಕೊಳಿಕ್ಕೆ ಆಗೋದಿಲ್ಲ. ಅದ್ರ ಹೆಸರೇನದು, ಅಸ್ಪರ್ಶ ಯೋಗ. ಎಲ್ಲ ಯೋಗಿಗಳಿಗೂ ಅದು ಸಿಗೋದಿಲ್ಲ, ಆದ್ರೆ ಯಾರು ಸಿಗುತ್ತದೋ ಬಹಳ ಕಷ್ಟದಿಂದ ಅದು ಪ್ರಾಪ್ತಿ ಆಗ್ತದೆ. ಬಾಕಿ ಎಲ್ಲ ಯೋಗಿಗಳು ಬಿಭ್ಯತಿ ಹೆದರ್ಕೋತಾರೆ. ಅಭಯೇ ಭಯದರ್ಶನ, ಅಭಯವಾದ ಬ್ರಹ್ಮನಲ್ಲಿ, ಅಭಯವಾದ ಅಸ್ಪರ್ಶ ಯೋಗದಲ್ಲಿ ಭಯವನ್ನ ಕಾಣ್ತಾರೆ. 199 ಅಸ್ಪರ್ಶ ಯೋಗೋ ನಾಮ, ಅಸ್ಪರ್ಶ ಯೋಗೋ ನಾಮ ಅಯಂ ಸರ್ವ ಸಂಬಂಧಾಖ್ಯ ಸ್ಪರ್ಶವರ್ಜಿತತ್ವಾತ್ ಅಸ್ಪರ್ಶ ಯೋಗೋ ನಾಮ ವೈ ಅಸ್ಪರ್ಶ ಯೋಗೋ ನಾಮ ವೈ ಸ್ಮರ್ಯತೆ ಸ್ಮರ್ಯತೆ ಪ್ರಸಿದ್ಧಂ ಪ್ರಸಿದ್ಧಂ ಉಪನಿಷತ್ಸು ಉಪನಿಷತ್ಸು. ಎಲ್ಲ ಪ್ರಕಾರವಾದ ಇಂದ್ರಿಯಗಳ ಸ್ಪರ್ಶಗಳಿಂದಲೂ ರಹಿತವಾಗಿದೆ, ಹೌದಲ್ಲೋ? ಮಾತ್ರ ಸ್ಪರ್ಶಾಸ್ತಿಕವಂತೆಯ ನಾಟ್ ಆತ್ಮಸ್ಪರ್ಶಾಸ್ತಿಕವಂತ. ಅದು ಮಾತ್ರ ಸ್ಪರ್ಶಾಸ್ತಿಕವಂತೆಯ ಅಂತಿದೆಯೋ, ನಮ್ ಆತ್ಮ ಸ್ಪರ್ಶಾಸ್ತಿಕವಂತೆಯ. ಯಾಕೆ ಆತ್ಮನಿಗೆ ಸ್ಪರ್ಶ ಇಲ್ಲ? ಆತ್ಮ ಅಸ್ಪರ್ಶ. ಈ ವೆರಿ ಸಿಂಪಲ್. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ವ ಸಂಬಂಧಾಖ್ಯ ಸ್ಪರ್ಶ ವರ್ಜಿತತ್ವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಂದ್ರಿಯ ವಿಷಯಗಳು, ಇಂದ್ರಿಯಗಳು, ಇವು ಆವುಗಳಿಂದಲೂ ಕೂಡ ಅದಕ್ಕೆ ಸ್ಪರ್ಶ ಇಲ್ಲ. ಉಪನಿಷತ್ಸು ಪ್ರಸಿದ್ಧಂ. ಉಪನಿಷತ್ತುಗಳಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ದುರ್ದರ್ಶ, ದುಃಖೇನ ದೃಶ್ಯತೆ ಇತಿ ದುರ್ದರ್ಶ ಸರ್ವೈಹಿ ಯೋಗಿಭಿಃ ವೇದಾಂತ ವಿಹಿತ ವಿಜ್ಞಾನರಹಿತೈಃ. ವೇದಾಂತ ವಿಹಿತ ವಿಜ್ಞಾನರಹಿತೈಃ ವೇದಾಂತ ವಿಹಿತ ವಿಜ್ಞಾನರಹಿತೈಃ ಸರ್ವಯೋಗಿಭಿಃ ಸರ್ವಯೋಗಿಭಿಃ. ಅಳ್ಕೋತ ಅಳ್ಕೋತ ಇದು ಜ್ಞಾನ ಪಡ್ಕೋಬೇಕಾಗ್ತದೆ. ಆದ್ದರಿಂದ ನೋಡ್ರಿ, ದುಃಖದಿಂದ ಜ್ಞಾನ ಪಡ್ಕೋಬೇಕು. ಇದು ದುಃಖ ಶಬ್ದ, ಕಷ್ಟ. ಕಡಿಚರ ಅದನ್ನ ಅರ್ಥ ಮಾಡ್ಕೊಂಬುದು ಭಾರಿ ಕಷ್ಟ. ಅದಕ್ಕೆ ದುಃಖೇನ ದೃಶ್ಯತೆ ಇದೆ ದುರ್ದರ್ಶ. ಸರ್ವೈಹಿ ಯೋಗಿಭಿ, ಎಲ್ಲ ಯೋಗಿಗಳು ವೇದಾಂತ ವಿಹಿತ ವಿಜ್ಞಾನರಹಿತೈಹಿ, ವೇದಾಂತವು ಯಾವ ಮಾರ್ಗವನ್ನು ಹಾಕಿಕೊಟ್ಟಿದೆಯೋ ಆ ಮಾರ್ಗವು ಇಲ್ಲದೆ ಹೋದಾಗ ಇದು ಭಾರೀ ಕಷ್ಟ ತಿಳ್ಕೊಂಬುದು. ಯಾರಿಗೆ ಕಷ್ಟ? ವೇದಾಂತ ಮೆಥಡಾಲಜಿಯನ್ನ ಅರ್ಥ ಮಾಡಿಕೊಳ್ಳದೆ ಇದ್ದವರಿಗೆ, ಅದನ್ನು ಅನುಸರಿಸದೆ ಇದ್ದವರಿಗೆ, ಅದನ್ನು ಫಾಲೋ ಮಾಡದೇ ಇದ್ದವರಿಗೆ ದುರ್ದರ್ಶ ಅತ್ಯಂತ ಕಠಿಣ. ಆತ್ಮಸತ್ಯಾನುಬೋಧಾಯ ಆತ್ಮಸತ್ಯಾನುಬೋಧ ಆಯಾಸ ಲಭ್ಯ ಏವ ಇತ್ಯರ್ಥ. ಅಲ್ಲ, ಆತ್ಮಸತ್ಯ ಅನುಬೋಧಾಯ ಅನುಬೋಧ ಆಯಾಸ ಲಭ್ಯ. ಆತ್ಮಸತ್ಯಾನುಬೋಧ ಅಂದ್ರೆ ವಿವೇಕಯುಕ್ತವಾದಂತಹ ಏಕಮುಖವಾದ ಶಾಸ್ತ್ರ ಅಭ್ಯಾಸವನ್ನ ಮಾಡಿದವರಿಗೆ ಮಾತ್ರ ಆಯಾಸ ಮಾಡೋದು, ಭಾರಿ ಆಯಾಸ ಇದು, ಅದು ಅವ್ರಿಗೆ ಲಭ್ಯ ಆಗ್ತದೆ. ಕಷ್ಟಪಟ್ಟರೆ ಲಭ್ಯ ಆಗ್ತದೆ ಅಂತ ಅರ್ಥ. ಕಷ್ಟಪಡಬೇಕು. ಎಲ್ಲ ಸುಲಭ ಸುಲಭ ಅಂದ್ರೆ ಅದೇ ದೈವ ಅನುಗ್ರಹದಿಂದ ಏನ ಒಂದು ರಮಣ ಅಂತವ್ರ ಬುದ್ಧನ ಅಂತವ್ರ ಅಕಸ್ಮಾತ್ ಆಗ್ಬೋದು ಅಷ್ಟೇ. ಬಟ್ ಎಲ್ಲರದ್ದು ಲೈಫ್ ಇಷ್ಟು ತೆಗೆದು ನೋಡ್ರಿ, ಎಲ್ಲ ಸಾಧು ಸಂತರು ಜ್ಞಾನಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಮ್ಗೆ ಯಾರಿಗೂ ಅಷ್ಟು ಕಷ್ಟ ಇಲ್ಲ, ನಾವು ಯಾರು ಅಷ್ಟು ಕಷ್ಟ ಪಡಲಿಲ್ಲ. ಆದ್ರೆ ಅವರಲ್ಲಿ ಎಷ್ಟು ಕಷ್ಟಪಟ್ಟಾರೆ ನೋಡಿ, ಏನು ಕಾಡಿನಲ್ಲಿ ಜೀವನ. ಸಿನಿಮಾನಂದ್ರು 7 ವರ್ಷ ಹಿಮಾಲಯ ಬಿಟ್ಟು ಕೆಳಗೆ ಬರಲಿಲ್ಲ. 6 ತಿಂಗಳು ಕ್ಲಾಸ್ ತೊಗೊಂಬವರು, ನಾವು 15 ದಿವಸ 15 ದಿವಸ ನಮ್ದಲ್ಲ ಹಂಗೆ. ಅವರು 6 ತಿಂಗಳು ಕ್ಲಾಸು, 6 ತಿಂಗಳು ಹೋಗ್ಬಿಡು. ಯಾರು ಗುರುಗಳು ಫೋನ್ ಮಾಡಿ, ಎಲ್ಲಿ ಹೋಗೋರು? ಉತ್ತರ ಕಾಶಿನೇ ಭಾರಿ ಎತ್ತರ ಜಾಗ, 8,000 ಅಡಿ. ಉತ್ತರ ಕಾಶಿಯಿಂದ ಮೇಲೆ ಬದ್ರಿ ಕೇದಾರ್ಗಳಿಗೆ ಹೋಗ್ಬೋದು. ಬದ್ರಿ ಕೇದಾರ್ಗಳಿಗೆ ಬರೀ ಮೈ ಮೇಲೆ ಕೈಲಾಸ ಪ್ರದಕ್ಷಿಣೆ ಹಾಕು. ಗುರುಗಳು ತಪೋವನ್ ಮಹಾರಾಜರು ಗೊತ್ತಾಯ್ತಾ. ಇವ್ರೇನ್ ಮಾಡೋದು? ಕ್ಲಾಸ್ ಅಂತೂ ಇಲ್ಲ, ಮತ್ತೇನ್ ಮಾಡೋದು? ಸ್ವಾಧ್ಯಾಯ ಮಾಡಬೇಕು. ಬಾಕಿ ಸಮಯ ಕಾಡಿನಲ್ಲಿ ತಿರುಗಲು. ಆವಾಗ ಎಷ್ಟು ಸಾಧು ಸಂತರ ಭೇಟಿ, ಎಷ್ಟು ಗುಡಿಸಲು, ಎಷ್ಟು ಆಶ್ರಮಗಳು, ಎಷ್ಟು ಮಠಗಳು ಅವ್ರು ಭೇಟಿ ಕೊಟ್ಟಿದ್ದಲ್ಲ. ಅವರು ಅವೆಲ್ಲವುಗಳ ಅನುಭವದ ಸಾರ ವಾಂಡ್ರಿಂಗ್ಸ್ ಇನ್ ಹಿಮಾಲಯ ಎಲ್ಲ ತಮ್ಮ ಅನುಭವ ಬರ್ದಾರೆ. ಹೆಂಗೆಂಗೆ ಬರ್ದಾರೆ ಒಂದೊಂದು ಸಾಧು ಸಂತರ ಅನುಭವನ ಭಾಳ ಚೆಂದ ಬರ್ತಾರೆ. ಸೊ ಇವರೋಜ್ ಎಷ್ಟು ಕಷ್ಟಪಟ್ಟಾರೆ ನೋಡ್ರಿ. ಇವರು ಸ್ವಾಮಿ ಶಿವಾನಂದ ಮಹಾರಾಜ, ಶಿವಾನಂದ ಮಹಾರಾಜ, ಆಮೇಲೆ ತಪೋವನ್ ಮಹಾರಾಜ, ಸುಮ್ಮಿಯಾನಂದ, ಪೂಜ್ಯ ಸ್ವಾಮೀಜಿ, ಎಷ್ಟು ಕಷ್ಟ. ಪಾಪ ಪಾಪ ಬ್ರಹ್ಮಸೂತ್ರ ಕ್ಲಾಸಿಗೆ ಹೋಗ್ಬೇಕು, ಬರಬೇಕು, ಭಿಕ್ಷಾಕ್ ಹೋಗ್ಬೇಕು ನೇಪಾಳಿ ಚೌಟ್ರಿಗೆ, ನೇಪಾಳಿ ಚೌಟ್ರಿಗೆ ಹೋಗಿ ಭಿಕ್ಷಾ ಬಿಡ್ಕೊಂಡು ಭಿಕ್ಷಾ ತೊಗೊಂಡ್ಬರ್ಬೇಕು. ಆಮೇಲೆ ಗಂಗಾ ನದಿ ದಡ ಮೇಲೆ ಕೂತ್ಕೊಂಡು ತಿನ್ಬೇಕು. ಇಷ್ಟು ದಪ್ಪ ರೊಟ್ಟಿ, ಇಷ್ಟು ದಪ್ಪ ರೊಟ್ಟಿ ಇರ್ತಾವು, ಧಾಪ್ ಅಂತ ಕೈಗೆ ಹಾಕ್ತಾರೆ. ಅಲ್ಲಿಂದ ಅಲ್ಲಿಂದ ಮ್ಯಾಲ ನಿಂತ ಧಮ್ ಅಂತ ಆಗ್ತದೆ. ಹಿಡ್ಕೋಬೇಕು, ಹಿಡ್ಕೊಂಡ ತಕ್ಷಣನೇ ನಾವು ಅದನ್ನು ಧ್ವನಿ ಮಾಡ್ಕೋಬೇಕು. ರೊಟ್ಟಿ ಇರ್ತದ, ರೊಟ್ಟಿ ಹಿಂಗೆ ಧ್ವನಿ ಮಾಡ್ಕೋಬೇಕು. ಆ ಧ್ವನಿ ಮಾಡ್ಕೊಂಡು ಹಿಂಗೆ ಮುಂದೆ ಹೋಗಿ ಜೊರ್ರ ಜಟ್ ಅಂತ ಸಾಂಬಾರ ದಾಲ್ ನೀರ್, ಅದು ಹೆಸರಿಗೆ ದಾಲ್ ಪತ್ಲಿ ದಾಲ್, ದಾಲ್ ನೀರು ಪತ್ಲಿ ದಾಲ್ ಅಂತ ಹಾಕ್ತಾರೆ. ಅದರೊಳಗೆ ಅದು 4 ರೊಟ್ಟಿ ಕೊಡ್ತಾರೆ. ಆ 4 ರೊಟ್ಟಿಗೆ 1 ರೊಟ್ಟಿಯೊಳಗೆ ಎಷ್ಟು ಅದು ಸಾಂಬಾರು, ಅಲ್ಲಿ ಹೋಗಿ ಕೂತ್ಕೊಂಡು ತಿನ್ಬೇಕು. ಅದನ್ನು ಕೆಲವೊಂದು ತಮ್ಮ ಆಶ್ರಮ ತಗೊಂಡು ತೊಗೊಂಡೋಗ್ತಾರೆ. ಕೆಲವೊಂದು ಈಗಿನ ಆಧುನಿಕದೊಳಗೆ ಬಾಕ್ಸ್ ಇರ್ತಾರೆ, ಮುಚ್ಚಳ ಹಾಕು ಬಾಕ್ಸ್, ಸ್ಟೀಲ್ ಬಾಕ್ಸ್ ಹಾಕು, ಬಾಕ್ಸ್ ಹಿಂಗೆ ಹಿಡಿತಾರೆ. ಹಿಡಿಕಿರ್ಬೋದು, ಆ ಹಿಡಿಕೆ ಸಹಿತ ಹಿಡಿತಾರೆ, ಅವರು ಜೋರು ಜಟ್ ಅಂತ ಹಾಕ್ತಾರೆ, ಅದು ಮುಚ್ಕೊಂಡು ತಮ್ಮ ಆಶ್ರಮಕ್ಕೆ ಹೋಗಿ ತಿಂತಾರೆ. ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗುತ್ತೆ. ಆಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡಿಬಿಟ್ಟು ಪುನಃ ಎದ್ದು ಮತ್ತೆ ಅಧ್ಯಯನ ಮಾಡೋದು ಸ್ವಾಮೀಜಿ. ಅಧ್ಯಯನ ಮಾಡೋದು, ಅದು ಜನ ಬರೋದು, ಜನಕ್ಕೆ ಜನಕ್ಕೆ ಸತ್ಸಂಗ ಮಾಡೋದು. ಹಿಂಗೆ 5 ವರ್ಷ ಇದ್ರು ಬ್ರಹ್ಮಸೂತ್ರಕ್ಕೆ. ಸೊ ಚಿನ್ಮಯಾನಂದರು ಸಂಸ್ಪರ್ಶರು ಮಾಡಿದ ನಂತರೂ ಕೂಡ ಚಿನ್ಮಯಾನಂದ ಜೊತೆ ಹಿಮಾಲಯಕ್ಕೆ ಅನೇಕ ಸಲ ಹೋಗಿದ್ದಾರೆ. ಇವರಿಬ್ಬರು ಕೂಡ್ಕೊಂಡೇ ಅದನ್ನ ವಿಶ್ವಂದ ಪರಿಷತ್ತು ಬಯಲಾಸ್ ಮಾಡಿದ್ರು. ಇವು ಆರ್ ಎಸ್ ಎಸ್ನವರು ಹೊಗಳ್ತಾರೆ, ಏನ ಸಾಧು ಸಂತರನ್ನ ಭಾರಿ ಹೊಗಳ್ತಾರೆ, ಆದ್ರೆ ಮುಂದೆ ಹೋರಿಕೆ ಬಿಡೋದು ನಾಮ ಸಾಧುಗಳಂತ. ಇಡೀ ಇಡೀ ರಾಷ್ಟ್ರದ ಜವಾಬ್ದಾರಿ ನಮ್ಮದು. ರಾಷ್ಟ್ರ ಅಂದ್ರೆ ಆರ್ ಎಸ್ ಎಸ್, ನಾವು ಏನಂತೀವಿ, ಆರ್ ಎಸ್ ಎಸ್ ಸ್ವಯಂ ಸೇವಕರ ಬಗ್ಗೆ ಅತೀವ ಗೌರವ ಇದೆ. ಆದ್ರೆ ಸಾಧು ಸಂತರನ್ನ ಮೀರಿ ಆಚೆ ಹೋಗಬೇಕು. ನೀವು ಇದ್ದದ್ದು, ನಿಮ್ಮ ರಕ್ಷಣೆ ಆದದ್ದು ಸಾಧು ಸಂಪ್ರದಿಂದ. ಏ ತಲೆ ಎಲ್ಲ ಬುದ್ಧಿ ಇಲ್ಲ, ಜಗಳಾಡ್ತಾವ ನಾವು ನೋಡ್ರಿ, ಏನು ಜಗಳಾಡ, ನಮ್ಮಲ್ಲೆಲ್ಲ ಏಕತ್ವ ಬುದ್ಧಿ. ಯಾಕಂದ್ರೆ ರಾಷ್ಟ್ರ ನಮ್ಮ ಮಾತ, ಈ ಒಣ ಅಹಂಕಾರ ಬಿಡಬೇಕು. ಈಗ ಹೇಳ್ತೀನಿ, ಒಳಗೆ ಪ್ರವೇಶ ಆಗ್ದಂಗೆ ನೋಡ್ಕೊ, ನೀವು ಮುಂದುವರಿ, ಐ ಹ್ಯಾವ್ ನೋ ಪ್ರಾಬ್ಲಮ್, ಆಲ್ ದಿ ಬ್ಲೆಸ್ಸಿಂಗ್ಸ್. ಆದರೆ ಇವೆಲ್ಲ ಲೂಪ್ ಹೋಲ್ಸ್ ಸೈಕಲಾಜಿಕಲಿ, ಮಾನಸಿಕವಾಗಿ ಇವೆಲ್ಲ ಅತ್ಯಂತ. ಅವರು ಬ್ರಹ್ಮ ಮನೆ ಮಠ ಬಿಟ್ಟಿರ್ತಾರಲ್ಲ, ಹಿಂದೆ ಮುಂದೆ ಇದ್ರೆ ಹಂಗಲ್ಲ, ಅವಾಗ ಬರ್ತಿದ್ರೆ ಲಾಜಿಕ್ ಹೆಂಗ ನೋಡು, ಅವರೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರಲ್ಲ, ಹೀಗಾಗಿ ನಾವೇ ಅನ್ನುವಂಥದ್ದು ಬಂದೇ ಬರ್ತದೆ. ನಮ್ಮೆಲ್ಲ ಹಂಗಲ್ಲ ಸ್ವಾಮೀಜಿ, ನಂಗಂತೂ ಇಲ್ರಿ, ಅವಾಗ ಅವ್ರಿಗೆಲ್ಲ ಅದ ಹಂಗ ಬಂದ್ರು ತಪ್ಪು, ಹಿಂಗ್ ಬಂದ್ರು ತಪ್ಪು. ಸ್ವಯಂ ಸೇವಕರು ಅಂತ ಬಂದ್ಕೊಂಡು ಹೇಳ್ತೇವೆ, ಆಮೇಲೆ ನಮ್ಮಂಥವ್ರು ಯಾರಿದ್ದಾರೆ ಅಂತ ಒಂದು ಹೇಳ್ತಾರೆ. ಸ್ವಯಂ ಸೇವಕ ಮಾಡ್ಕೊಂಡು ಹೋಗು, ಫುಲ್ ಗೌರವ ಅದ, ಫುಲ್ ಸಪೋರ್ಟ್ ಅದು, ಮಾಡ್ಕೊಂಡು ಹೋಗು. ಬೈಟಕ್ ಮಾಡಿ ಇಳಿಸ್ತಾರೆ ಅಖಿಲ ಭಾರತದ ಹಿರಿಯರು, ಬೈಟಕ್ ಮಾಡಿ ಇಳಿಸ್ತಾರೆ ಅಂತ. ಆ ಹಿರಿಯರು ಹೆಂಗ್ ಬರ್ತಾರೆ ನೋಡಿ ನಮ್ಮ ಹತ್ರ, ಆ ಹಿರಿಯರು ಅಂತಿಲ್ಲ ಹೆಂಗ್ ಬರ್ತಾರ, ನಾನು ಹೇಳ್ತಿರ್ತೇನೆ ನೋಡಿ, ಆರ್ ಎಸ್ ಎಸ್ ವಾಕಿಂಗ್ ನೋಡೋದು ನೋಡಿ, ಅವ್ರು ಬರೋದ ಒಂದು ಸ್ಟೈಲ್, ಅವ್ರು ಮಾತಾಡೋದ ಒಂದು ಸ್ಟೈಲ್, ಸಹಜ ಇರ್ಲಿಕ್ಕೆ ಬರಂಗಿಲ್ಲ ಸಹಜ. ನಮ್ ಮಂಜು ನೋಡ್ರಿ ಎಷ್ಟ್ ಸಹಜ ಇರ್ತಾನ ಮಾಡೋದು, ಅದು ಇನ್ನು ಜಸ್ಟ್ ಪ್ರವೇಶ, ಇನ್ನು ಜಸ್ಟ್ ಪ್ರವೇಶ, 2 ವರ್ಷದಿಂದ ಪ್ರವೇಶ ಆಗಿದ್ದಾನೆ. ಮುಂದೆ ಹಿಂಗೆ ಇರಪ್ಪ ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ, ಇದರ ಉದ್ದೇಶ ಮತ್ತೇನಿಲ್ಲ, ಇದು ಈಗ ಹೇಗಿದೆಯೋ ಇದೇ ಥರ ಮುಂದುವರೆದ್ಬಿಡ ಅಷ್ಟೇ. ಕಂಬುಗಳನ್ನ ಹಚ್ಕೋಬೇಡ ನೋಡ್ರಿ, ಅವರು ಹೊಗಳ್ತಾರೆ ಆದ್ರೆ ಮುಂದೆ ಹೊರಗೆ ಬಿಡೋದು. ಸಾಧು ಸಂತನ ಸ್ತುತಿ ಮಾಡ್ತಾರೆ, ಮುಂದೆ ಹೊರಗೆ ಬಿಡೋದು. ನಾನು ನೋಡಿದ್ದೇನೆ ಎಷ್ಟು ಸಲ ನೋಡಿದೆ, ಕರೀತಾರೆ ಆಮೇಲೆ ಹೇಳಿರ್ತೇನೆ, ಏನಪ್ಪ ಎಷ್ಟು ನಿಮಿಷ ಮಾತಾಡಬೇಕು ಅವನಿ, ನಿಮಗೇನು ಸಮಯದ ನಿರ್ಬಂಧನ ಇಲ್ಲ, ನೀವು ಎಷ್ಟಾದ್ರೂ ಮಾತಾಡಿ. ಅಲ್ಲೋ ಇನ್ನು ಉಳಿದವರೆಲ್ಲರೂ 2 ನಿಮಿಷ 5 ನಿಮಿಷ ಮಾತಾಡಿ ಕುತ್ಕೊಂಡ್ಬಿಡ್ತಾರೆ, ನಿಮಗೆ ಎಷ್ಟು ಬೇಕಷ್ಟು ಮಾತಾಡಿ. ಆನಂತರ ಅಲ್ಲಿ ಹೋದ್ಮೇಲೆ ಅವ್ರ ಪೈಕಿ ವ್ಯಕ್ತಿ ತಂದಿರ್ತಾರೆ, 1 ಗಂಟೆ ಪೂರ್ತಿ ಮಹಾರಾಯ ಗೊಳ್ಳು ಹೊಡಿತಾನೆ, ಗೊಳ್ಳು ಹೊಡಿತಾನೆ ಉದ್ದಾಕ. ಅವ್ರಿಗೆ ಏನಂತ ಕರೀತಾರೆ, ಪ್ರಬಂಧ ಅಲ್ಲ, ಮುಖ್ಯ ವಕ್ತಾರ ಅಂತ ಹಿಂಗೇನೆ ಕರೀತಾರ. ಒಂದು ವಿಶಿಷ್ಟವಾದ ಡಿಸಿಗ್ನೇಷನ್ ಅದಕ್ಕೆ, ಅದಕ್ಕಾಗಿ ಆರಿಸಿರ್ತಾರೆ ಇಷ್ಟು ಮಂದಿ ಅವರು. ಅವ್ರು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಡೆಪ್ಯೂಟ್ ಮಾಡ್ತಿರ್ತಾರೆ. ಈ ಫಂಕ್ಷನ್ಗೆ ಹ್ಯಾ ನೀವು ಹೋಗಪ್ಪ, ಈ ಫಂಕ್ಷನ್ ನೀವು ಹೋಗಪ್ಪ. ಆಮೇಲೆ ಅವರು ಒಪ್ಪಿಗೆ ಕೊಡ್ತಾರೆ, ಒಪ್ಪಿಗೆ ಒಪ್ಪ ಹೆಸರು ಅವ್ರು ಅವ್ರು ಕೇಳ್ಕೊತಾರೆ ಹೆಸರು ಏನಂತ ಹಾಕ್ಬಿಟ್ಟು ಎಲ್ಲ ಹಾಕ್ತಾರೆ. ಎಷ್ಟು ವಿಚಿತ್ರ ಅಂತಂದ್ರೆ, ಗರ ಸುರೇಶ್ ಇದನ್ನೆಲ್ಲ ಮಾಡ್ತಿದ್ರು. ನಾವು ಹೋಗಿ ಕೂರ್ತಿದ್ದೆ, ಕೂತ್ಮೇಲೆ ಅವ್ರು ಶುರು ಮಾಡೋ ಬಿಡೋದೇ ಇಲ್ಲ. ಆನಂತ ಅವ್ರು ಮೊದಲು ಮುಗಿಸ್ಬಿಡೋದವ್ರು. ಆಮೇಲೆ ಯಾರ್ಯಾರು ಇವತ್ತು ನೀವೆಲ್ಲ ಸಾಧು ಸಂತರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ, ಭಾಳ ದೊಡ್ಡ ಕಾರ್ಯ ಮಾಡ್ತಾ ಇದ್ದೀರಿ, ನಿಮ್ಮ ಅನುಭವಗಳು ನಿಮ್ಮ ಒಂದು ಎರಡು ಮಾತನ್ನ ತಿಳಿಸಿ. ನಾ ಎದ್ದು ಒಂದು ಎರಡು ಮೂರು ಸಲ ಹಿಂಗೆ ಹಾಕೊಳ್ಳ ಸುರೇಶ್ ಕೇಳಿದರು. ಸ್ವಾಮೀಜಿ ಇರುವುದೇ ಇಲ್ಲ, ಎದ್ದು ಹೋಗ್ಬಿಡ್ತೀರಾ ಏನಿರ್ತೀವೋ ಮಾಡ, ಒಂದು ಗಂಟೆ ಗೋಳು ಹೊಡಬಿಟ್ಟಾರ ಮುಂಚಿದವರು. ನಾವು ಏನಾದರೂ ಹೊಸ ವಿಚಾರ ತರಬೇಕು ರಾಷ್ಟ್ರೀಯವಾಗಿ ಸಾಮಾಜಿಕವಾಗಿ ಅಂತಂದರೆ ಎಲ್ಲ ನೀವೇ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿ, ನಾವೇನು ಮಾಡೋದು, ನಾವಿನ್ನೇನು ಮಾಡೋದು. ನಮ್ಗೆ ಸುಮ್ಮನೆ ನೀವು ನಾಮಕ ವಾಸ್ತೆ ಕರಿತೀರಿ, ನಾವು ಎಲ್ಲ ಸಾಧಸನ್ನು ಸೇರಿಸಿದ್ವಿ ಅನ್ನೋ ಒಂದು ಏನು ಒಂದು ಹೆಗ್ಗಳಿಕೆ, ಅದಕ್ಕಾಗಿ ನೀವು ಕರೀತೀರಿ ಅಷ್ಟೇ ವಿನಃ ಇನ್ನು ಬೇರೆ ಇನ್ನು ಯಾವುದಕ್ಕೂ ಕರೆಯೋದಿಲ್ಲ. ನಮ್ಮಿಂದೇನೋ ತಿಳ್ಕೋಬೇಕು, ನಮ್ಮಿಂದ ಹೊಸ ವಿಚಾರ ಅರ್ಥ ಮಾಡ್ಕೋಬೇಕು, ನೀವು ಕರೆಯೋದಿಲ್ಲ. ನೀವು ಎದಕ್ಕೆ ಕರಿತೀರಿ ನಮ್ಮನ್ನ? ನಾವು ಎಲ್ಲ ಜಾತಿ ಸ್ವಾಮಿಗಳನ್ನ ಎಲ್ಲ ಪತ್ರಿಕೆಗಳನ್ನ ಒಂದೇ ವೇದಿಕೆಯಲ್ಲಿ ಸಾಮರಸ್ಯ ಮೂಡಿಸುತ್ತೇವೆ. ಏನು ಸಾಮರಸ್ಯ ಮೂಡಿಸುತ್ತೆ? ಓಕೆ, ಈ ಯೋಗಿನ ಬಿಭ್ಯತೆ ಮುಗಿಸ್ಕೊಳ್ಳೋಣ. ಯೋಗಿನಃ ಬಿಭ್ಯತಿ ಅಸ್ಮಾತ್ ಸರ್ವಭಯವರ್ಜಿತಾದಪಿ ಆತ್ಮನಾಶರೂಪಂ ಇಮಂ ಯೋಗಂ ಮನ್ಯಮಾನಾಃ ಭಯಂ ಕುರ್ವಂತಿ. ಈ ಸ್ವರೂಪದ ಜ್ಞಾನದಲ್ಲಿ ಯಾವ ಭಯವೂ ಇರೋ, ಸರ್ವ ಭಯ ವರ್ಜಿತಾದಪಿ, ಇದರಿಂದ ಪಾಪದ್ದು ಇದು ಯಾರ ಯಾರ ಸ್ಪರ್ಶಕ್ಕೂ ಹೋಗುವುದಿಲ್ಲ, ಏನೂ ಇಲ್ಲ, ತನ್ನ ಪಾಡಿಗೆ ತಾನು ಸುಮ್ಮನೆ ಇರ್ತದಷ್ಟೇ. ಸುಮ್ಮನೆ ಇರೋದು ಈ ಜಗತ್ತಿನಾಗ ಯಾವುದಂದ್ರೆ ಆತ್ಮ ಒಂದನು ಇಷ್ಟು ಇರ್ತದ. ಸರ್ವ ಭಯ ವರ್ಜಿತಾದಪಿ, ಯಾವುದೇ ಭಯವನ್ನು ಯಾರೂ ಪಡಬೇಕಾದ್ದಿಲ್ಲ. ಆತ್ಮನಾಶರೂಪಂ ಇಮಂ ಯೋಗಂ, ಆತ್ಮನಾಶರೂಪಂ ಯೋಗಂ ಮನ್ಯಮಾನಾಃ ಭಯಂ ಕುರುವಂತಿ. ಎಲ್ಲಿ ತಮ್ಮದೇ ನಾಶವಾಗಿ ಹೋಗ್ತದೋ ಅನ್ನೋಷ್ಟು ಭಯ ಬೀಳ್ತಾರಂತೆ, ಇದಕ್ಕೆ ಹೆದರ್ತಾರೆ. ತಮ್ಮ ಸ್ವರೂಪದ ನಾಶ, ಸ್ವರೂಪದ ನಾಶ. ಏನು ಸ್ವರೂಪ ಹೇಳ್ರಿ? ವ್ಯಾವಹಾರಿಕ ಸ್ವರೂಪದಲ್ಲ. ಅಹಂ ಕರ್ತ, ಅಹಂ ಭುಕ್ತ, ಅಹಂ ಯಜಮಾನೋಸ್ಮಿ, ನಾನು ಹಾಗೆ, ನಾನು ಹೀಗೆ, ನಾನು ಹೀಗೆ, ಇದು ಎಲ್ಲಿ ನಾಶ ಆಗೋಗ್ತದೆ? ಆತ್ಮ ಬಂತವ್ರಿಗೆ ನಾಶ ಆಗೋಗ್ತದೆ? ವಿವೇಕಾನಂದ ಬಂದ್ರು ಅಂತ ಇಟ್ಕೋ, ಆರ್ ಎಸ್ ಎಸ್ ಮುಳುಗೆ ಹೋಗ್ಬಿಡ್ತು, ವಿಶ್ವಂದ ಪರಿಷತ್ ಮುಳುಗಿ ಹೋಗ್ತದೆ, ಎಲ್ಲ ಸಂಸ್ಥೆಗಳು ಮುಳುಗಿ ಹೋಗ್ತವೆ. ಬೇಡ ಬೇಡ, ವಿವೇಕಾನಂದ ಬಗ್ಗೆ ಮಾತಾಡೋಣ ಅಂತ ಆದ್ರೆ ವಿವೇಕಾನಂದ ಬರೋದು ಬೇಡ. ಹೇಳಿ ನಾ ಹೇಳ್ತೇನೆ, ಒಳಗಿನ ತೆಗೆದು ಹೇಳಿಕತ್ತೀನಿ ನಿಮ್ಗೆಲ್ಲರಿಗೆ, ವಿವೇಕಾನಂದ ಬರುದು ಬೇಡ. ವಿವೇಕಾನಂದ ಬಗ್ಗೆ ಮಾತಾಡೋಣಂತ ನಾವು ಸಾಕಷ್ಟು ಮಾತಾಡೋಣ. ಹಾ, ಏನದು ಏನದು ಸುಳ್ಳಿ ಬೆಲೆ ಚಕ್ರವರ್ತಿ ಹೇಳ್ತಾರೆ, ಬ್ರಿಗೇಡ್, ಯುವ ಬ್ರಿಗೇಡ್, ಯುವ ಬ್ರಿಗೇಡ್, ಯುವ ಬ್ರಿಗೇಡ್. ಇನ್ನು ಹತ್ತಲ್ಲ, ನೂರಲ್ಲ, ಸಾವಿರಲ್ಲ, ಲಕ್ಷಗಟ್ಟಲೆ ಯುವ ಬ್ರಿಗೇಡ್ ಮಾಡೋಣ. ಆದ್ರೆ ಸ್ವತಃ ವಿವೇಕಾನಂದರು ಬರುತ್ತ, ಯಾಕೆ ನಾ ವಿವೇಕಾನಂದ ಇದ್ದೇನಲ್ಲ. ಎಲ್ಲ ಸೈಲೆಂಟ್ ಆಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತೀನಿ. ಆದ್ರೆ ಯಾರ ಬಗ್ಗೆಯೂ ನಾನು ಅಗೌರವ ಮಾಡೋದಿಲ್ಲ, ನಾವು ಬದಲಾಸ್ಕೊಳ್ಳೋಣ. ಎಲ್ಲೊಂದು ನೋಡಿ ನೋಡಿ ನೋಡಿ ಆಮೇಲೆ ನಮಗೆ ಯಾಕೆ ಬೇಕು? ಅಭಯವೇ ಆದಂತಹ ಈ ಆತ್ಮದಲ್ಲಿ ಭಯವನ್ನ ಮಾಡುತ್ತಾರೆ, ಭಯವನ್ನ ಕಾಣುತ್ತಾರೆ, ಭಯಂ ಕುರುವಂತಿ. ಅಭಯೇ ಅಸ್ಮಿನ್ ಅಭಯೇ ಅಸ್ಮಿನ್ ಭಯದರ್ಶಿನಃ ಭಯದರ್ಶಿನಃ ಭಯನಿಮಿತ್ತ ಭಯನಿಮಿತ್ತ ಆತ್ಮನಾಶ ಆತ್ಮನಾಶ ದರ್ಶನಶೀಲಾಃ ದರ್ಶನಶೀಲಾಃ ಅವಿವೇಕಿನಃ ಇತ್ಯರ್ಥಃ ಅವಿವೇಕಿನಃ ಇತ್ಯರ್ಥಃ ಅವಿವೇಕಿಗಳು ಮೂರ್ಖರು ಅಭಯವಾದಂತಹ ಆತ್ಮನಲ್ಲಿ ಭಯವನ್ನು ಕಾಣುವವರಾಗಿದ್ದಾರೆ ಎಲ್ಲಿ ತಮ್ಮ ಆತ್ಮವೇ ನಾಶವಾಗುತ್ತದೋ ಅಂತ ಭಯ ಬೀಳುತ್ತಾರೆ ಏನು ಭಯ ಸ್ವಾಮಿ ಇಲ್ಲಿ ಅವ್ರೇನು ಕಳ್ಳತನ ಮಾಡಂಗಿಲ್ಲ ಏನಿಲ್ಲ ಏನು ಭಯ ತಮ್ಮ ಅಸ್ತಿತ್ವವೇ ನಾಶವಾಗಿ ಹೋಗುತ್ತಲ್ಲ ಆತ್ಮನಾಶ ಅಂತಹ ಸ್ವಭಾವದ ಅವಿವೇಕಿಗಳಿವರು ಅಂಥೇಳಿ ಭಾಷೆ ಅಲ್ಲಿಗೆ ಮುಗಿತಾ ಇದೆ ಮನಸೋ ನಿಗ್ರಹ ಯತ್ತಂ ಮನಸೋ ನಿಗ್ರಹ ಯತ್ತಂ ಅಭಯಂ ಸರ್ವಯೋಗಿನಾಂ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚ ದುಃಖಕ್ಷಯ ಪ್ರಬೋಧಶ್ಚ ದುಃಖಕ್ಷಯ ಪ್ರಬೋಧಶ್ಚಾಪಿ ದುಃಖಕ್ಷಯ ಪ್ರಬೋಧಶ್ಚಾಪಿ ಅಕ್ಷಯ ಶಾಂತಿರೇವ ಚ ಅಕ್ಷಯ ಶಾಂತಿರೇವ ಚ ಮನಸೋ ನಿಗ್ರಹ ಯತ್ತಂ ಮನಸೋ ನಿಗ್ರಹ ಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚ ಪ್ರಬೋಧಶ್ಚ ದುಃಖಕ್ಷಯ ಪ್ರಬೋಧಶ್ಚಾಪಿ ಅಕ್ಷಯ ಶಾಂತಿರೇವ ಚ ಅಕ್ಷಯ ಶಾಂತಿರೇವ ಚ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೈ ಶ್ರೀ ಸದ್ಗುರುನಾಥ್ ಮಹಾರಾಜಿ ಕೀ ಜೈ ಓಂ ತತ್ಸತ್ ನಾರಾಯಣ ಜೈ ಶ್ರೀ ರಾಮ್ ಜೀ ನಾರಾಯಣ